किसान भाइयों एवं बहनों, आपके ध्यान में होगा हमारी सरकार ने इस खरीब मौसम से एक नई प्रधानमंत्री फसल बीमा योजना लागू की है, जिसमें किसानों को बहुत कम प्रीमियम देना है। ये जो खरीब का भी फसल आया है उसमें किसी भी फसल के लिए 2% अधिकतम 5% है। ज़्यादातर राज्य सरकारों ने खरीब फसलों का बीमा कराने की अंतिम तिथि 31 जुलाई 2016 तय की है। आप सभी किसान भाइयों से मेरी विनती है कि आप अपने निकटतम बैंक, कृषि सहकारी समिति या बीमा एजेंट के माध्यम से अपने फसलों का बीमा अंतिम तिथि के अंदर अवश्य कराएं। 31 जुलाई अंतिम तिथि है। मेरी विनती है कि निश्चित रूप से उसके पहले आप अपने फसल का बीमा जरूर कराएं। ये आज़ादी के बाद मैं समझता हूं कि देश के किसान भाइयों के कल्याण के लिए सबसे बड़ी योजना है। इस योजना से वंचित न रहें, आप अवश्य 31 जुलाई के पहले अपने फसल का बीमा करा लें। ಓಹೋಹೋ, ಎಲ್ಲಿಗೆ ಹೊರಟೆಯ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇದೀಗ ನಾವು ಕೃಷಿ ಅನುಭವ ಕುರಿತು ಶ್ರೀ ಹನುಮಂತ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ರೈತ ಮಿತ್ರರು, ಇವತ್ತು ನಮ್ಮ ಜೊತೆ ಕಾರಟಗಿ ತಾಲೂಕು ಹಗೆದಾಳ ಗ್ರಾಮದ ಹನುಮಂತ ಅವರಿದ್ದಾರೆ. ಸುಮಾರು 4 ಎಕರೆ ಪ್ರದೇಶದಲ್ಲಿ ಕೃಷಿ ಮಾಡ್ತಾ ಇರುವ ಇವರು. 2 ಎಕರೆ ಸ್ವಂತ ಜಮೀನು ಹೊಂದಿದ್ದಾರೆ, ಅದರ ಜೊತೆಗೆ 2 ಎಕರೆ ಗುತ್ತಿಗೆ ಮಾಡ್ತಾ ಇದ್ದಾರೆ. ಬನ್ನಿ, ಅವರ ವಿವಿಧ ಕೃಷಿ ಚಟುವಟಿಕೆಗಳ ಬಗ್ಗೆ ಅವರ ಮಾತುಗಳಲ್ಲೇ ಕೇಳೋಣ. ಹನುಮಂತ, ಇವತ್ತು 4 ಎಕರೆ ಪ್ರದೇಶದೊಳಗೆ ಕೃಷಿ ಮಾಡ್ಲಿಕ್ಕತ್ತೀರಿ ಅಂತ ಹೇಳಿದ್ರಿ, ಏನೇನು ಮಾಡ್ತೀರಿ? 4 ಎಕರೆ ಗದ್ದೆಯಲ್ಲಿ ಭತ್ತ ಬೆಳಿತಾ ಇದ್ವಿ. HF ಸಮೂಹ ಕಡೆಯಿಂದ ನಮಗೆ ತಿಂಗಳ ಬರ್ತಾ ಇದ್ರು. ಅವರು ನಮ್ಮ ಊರಲ್ಲಿ ಬಂದು ಕೃಷಿ ಮೀಟಿಂಗ್ ಮಾಡಿ, ಈ ಥರ ನಮ್ಮದು ಸಮೂಹ ಐತಪ್ಪ, ನೀವು ಭತ್ತನ ನಾಟಿ ಮಾಡ್ತೀರಲ್ಲ ಆ ಥರ ಬ್ಯಾಡ್ರಿ, ಅದು ನಿಮಗೆ ಭಾಳ ಅನಾನುಕೂಲ ಆಗ್ತೈತಿ, ನಾವು ಹೇಳಿದಂಗೆ ಮಾಡ್ರು ನಿಮ್ಮದು ಖರ್ಚು ವೆಚ್ಚ ಎಲ್ಲ ಉಳಿತೈತಿ, ಉಳಿತಾಯ ಏನಾಗ್ತೈತಿ, ನಿಮಗೂ ಕೂಡ ಒಳ್ಳೇದಾಗ್ತೈತಿ ಅಂತಂದು ಮೀಟಿಂಗ್ನಲ್ಲಿ ಹೇಳಿದರು. ಹೇಳಿದಂಗೆ ನಾವು ಸರಿತವೆ ಸರ್, ನಾ ರೈತರು ಕೂಡಿದಂಗೆ ನಾನು ಸಹ ಅದ್ರಾಗ ಹೋಗಿ ಕೇಳಿದ್ದೀನಿ ಸರ್, ನನಗೆ ಈ ಥರ ಮಾಡಿದ್ರೆ ಒಳ್ಳೇದಲ್ಲ ಅಂತಂದ ಕಾಶಿ ನಾನು ಹೋಗಿ ಕಾಶಿ ಮೀಟಿಂಗಲ್ಲಿ ಭಾಗವಹಿಸಿದ್ನೆ. ಆ ಮೀಟಿಂಗ್ ಅವ್ರು ಹೇಳಿದಂಗೆಲ್ಲ ನಾನು ಸಹ ರೈತ ಕೂಟದ ಮೆಂಬರ್ ಆಗಿ ಆಯ್ಕೆ ಮಾಡ್ಕೊಂಡ್ರು. ಅವ್ರು ಹೇಳಿದಂಗೆ ನಾನು ಈಗ ಸದ್ಯ ಪಾಲಿಸ್ತಾ ಇದ್ದೀನಿ, ಏನೆಲ್ಲ ಹೇಳ್ತಾರೆ ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೊಂಟಿದ್ದೀನಿ ಸರ್. ಈಗ ಮೀಟಿಂಗ್ ಆಯಿತು, ಮಾಹಿತಿನೆಲ್ಲ ನೀಡಿದರು, ಈ ಥರ ಬದಲಾವಣೆ ತೊಗೊಂಡು ಬರ್ರಿ ಅಂತ ಹೇಳಿದರು. ಆ ಮುಂಚೆ ನೀವು ಮಾಡುತ್ತಿದ್ದ ಕೃಷಿಗೂ ಮತ್ತು ಈಗ ಏನು ಮಾಡ್ಲಿಕ್ಕತ್ತಾರಲ್ಲ ಆ ಕೃಷಿಗೂ ಏನು ವ್ಯತ್ಯಾಸ ಅದ ಅಂತೀರಿ ನೀವು? ಸರ್, ಅವಾಗ ನಾವು ಏನು ಅತಿ ಹೆಚ್ಚು 1 ಎಕರೆಗ ಮಿನಿಮಮ್ ಅಂದ್ರೆ 15-20 ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ವಿ ಸರ್. ಇವಾಗ ರೈತಕೂಟ ಸಂಘದಿಂದ ಹೇಳಿದ ಮಾಹಿತಿ ತಗೊಂಡು ಕಾಶಿ ಸ್ವಲ್ಪ ವೆಚ್ಚನ ಕಡಿಮೆ ಆಗಿದೆ ಸರ್. ಅವ್ರು ಹೇಳ್ತಾರ ಮಾಡ್ಕೊಂತ ಹೋದ್ರೆ ನಮಗೂ ಸಹ ಭಾಳ ಹೆಲ್ಪ್ ಆಗಕುಂತೈತಿ, ಅದರಿಂದ ಸಹಾಯ ಕೂಡ ಆಗುತ್ತೆ, ಉಳಿತಾಯ ಕೂಡ ಹೆಚ್ಚಾಗ್ತಾಯಿ. ಹಂಗಾಗಿ ಅವ್ರು ಹೇಳಿದಂಗೆ ಇಷ್ಟೇ ಇದು ಮಾಡ್ರಿ, ಇಷ್ಟೇ ಸತ್ತುಗ್ರಪ್ಪ, ಅಷ್ಟು ಉಗ್ಬಾಡ್ರಿ ಅನ್ನೋದಕ್ಕೆ ಅವ್ರು ಹೇಳ್ತಾರೆ. ನಾವು ಗೊಬ್ಬರ ರಾಸಾಯನಿಕ ಗೊಬ್ಬರ ಕೂಡ ಕಮ್ಮಿ ಹೋಗ್ತಾ ಇದ್ದೀವಿ, ಎಣ್ಣೆ ಕೂಡ ಕಮ್ಮಿ ಹೋಗ್ತಾ ಇದ್ದೀವಿ, ನಾಟಿ ಕೂಡ ಈ ಥರ ಮಾಡಬೇಡ್ರಪ್ಪ, ನೀವು ಈ ಥರ ಮಾಡಿದ್ರಪ್ಪ ಅಂದರೆ ನಿಮಗೆ ಮುಂದೆ ನಾಟಿಗೆ ಭಾಳ ದ್ವಾಮೆ ಬಿದ್ದು ಬಿಡ್ತವೆ ಅಂತಂತ ಹೇಳಿದ್ರು ಸರ್. ಆ ಥರ ಅವ್ರು ಹೇಳಿದಂಗೆ ತಿಂಗಳ ತಿಂಗಳ ಬಂದು ನಮಗೆ ಮೀಟಿಂಗ್ ಹಾಕಿ ಹೇಳ್ತಾರೆ ಇದೇ ಥರ ಮಾಡ್ರು ಇದೇ ಥರ ಇಲ್ಲ ಅಂತೇಳಿ, ಮತ್ತು ಗದ್ದೆಯಲ್ಲಿ ಸಂತೆ ಬಂದು ಕಾಶಿ ನಮಗೆ ಎಲ್ಲ ಹೇಳ್ತಾ ಇದ್ರೆ ಅವ್ರು ಹೇಳಿದಂಗೆ ನಾವು ಪಾಲಿಸಿದಂತೆ. ಇವಾಗ ಆ ಮುಂಚೆ ಏನು ಮಾಡ್ತಿದ್ರಿ? ಹೆಚ್ಚು ಹೆಚ್ಚು ಗೊಬ್ಬರ ಬಳಸ್ತಿದ್ರಿ, ಹೆಚ್ಚು ಹೆಚ್ಚು ಕ್ರಿಮಿನಾಶಕ ಬಳಸ್ತಾ ಇದ್ರಿ ನೀವು, ಅದರಿಂದ ನಿಮಗೆ ಲಾಭ ಆಗ್ತದ ಅಂತ ಅನಿಸ್ತಿತ್ತು? ಹೆಂಗೋ ಈ ರೀತಿ ಮಾಡೋದ್ರಿಂದ ನಮ್ಮ ಜಮೀನು ಹಾಳಾಗ್ತದೆ, ಮತ್ತು ನೀವೇನು ಬೆಳಿತೀರಿ ಆ ಭತ್ತದ ಗುಣಮಟ್ಟನೂ ಕಡಿಮೆ ಆಗ್ತದೆ ಅಂತ ಯಾವಾಗಲೂ ಅನಿಸ್ಲಿಲ್ಲ ನಾನು ಹನುಮಂತ. ಸರ್, ನಮ್ಮಲ್ಲಿ ನೀರಾವರಿ ಪದ್ಧತಿ ಇದೆಯಲ್ಲ ಸರ್, ಎಲ್ಲರೂ ನಾವು ಒಂದು ಬೆಳಿಗ್ಗೆ 4 ಸತಿ ಗೊಬ್ಬರ ಉಗ್ತೀವಿ ಸರ್. ಬಗಲ ರುಗ್ತಾರಂತೇಳಿ ನಾವು ಅದ್ರ ಜೊತೆ 4 ಸತಿ ಗೊಬ್ಬರ ಉಗ್ಗಿಬಿಡ್ತಿದ್ವಿ ಸರ್. ಆ ಗೊಬ್ಬರ ಉಗ್ಗೋದ್ರಿಂದ ನಮಗೆ ಏನಾಗ್ತೈತಿ ಏನೆಂಬುದು ಅರಿವಿರಲ್ಲ ಸರ್, ಉಗ್ಗಿಬಿಡ್ತೀವಿ ಹಂಗೆ. ಅವ್ರು ಉಗ್ತಾರಲ್ಲ, ನಮ್ಮದು ಬೆಳವಣಿಗೆ ಹೆಚ್ಚಾಗಿಲ್ಲ ಅದು, ಹಂಗಾಗಿ ನಾವು ಅತಿ ಹೆಚ್ಚು ಗೊಬ್ಬರ ಉಗ್ಗಿಬಿಡ್ತಿದ್ವಿ. ಮತ್ತು ಗೊಬ್ಬರ ಅದು ಹೆಚ್ಚು ಕಮ್ಮಿ ಕೆಸಿ ದ್ವಾಮಿ ಬೀಳೋದು, ಇಲ್ಲಕ್ರ ಅದು ರೋಗಗಳು ಅತಿ ಅವರಿಕೆ ಮುಡ್ತಿತ್ತು, ಬೆಂಕಿ ರೋಗ ಇಂಥವೆಲ್ಲ ಅಟ್ಯಾಕ್ ಕೆಸಿ ಸುಮಾರು ಸತಿ ಈಗ 1-4 ವರ್ಷದಿಂದ ಭಾಳ ಭತ್ತ ಕೂಡ ಕಡಿಮೆ ಆಗಿದೆ ಸರ್, ನಮ್ಗೆ ಭಾಳ ಅನಾನುಕೂಲ ಕೂಡ ಆಗಿತ್ತು ಸರ್. ಈಗ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಸರ್. ಈಗ ಒಂದು ಮಿನಿಮಮ್ 2 ವರ್ಷ ಆಯ್ತು ಸರ್ ನಮ್ಮ ಎಚ್ ಎಫ್ ಸಮೂಹದವರ ನಮಗೆ ಹಳ್ಳಿಗಳಿಗೆ ಭೇಟಿ ಕೊಡೋಕೆ ಕುಂತು. ಅವಲ್ಲಿದ್ದ ಸ್ವಲ್ಪ ಡೆವಲಪ್ಮೆಂಟ್ ಕೂಡ ಆಗಿದ್ವಿ, ಅವ್ರು ಹೇಳಿದಂಗೆ ಮಾಡೋಕೆ ಕುಂತಾಗಲಿದ್ದ ನಮಗೆ ಒಳ್ಳೇದು ಕೂಡ ಆಗೋಕೆ ಕುಂತೈತಿ. ಇವಾಗ ಈ ಸಾಲು ಪಡೆ ಬಿತ್ತನೆ ಈ ಥರದ್ದೆಲ್ಲ ಬಿತ್ತನೆ ಏನು ಮಾಡಲಿಕ್ಕೆ ನೀವು ಶುರು ಮಾಡಿದ್ರಿ, ನೀವು ಭತ್ತ ಬೆಳೆಯೋದ್ರೊಳಗೆ, ಅದರಿಂದ ಆದ ಲಾಭಗಳು ಏನೇನಂತೀರಿ ನೀವು? ಮುಂಚಿಂದಕ್ಕೆ ಹೋಲಿಸಿದ್ರೆ ಇಳುವರಿ ಜಾಸ್ತಿ ಆಗಿದೋ ಅಥವಾ ಇಳುವರಿ ಕಡಿಮೆ ಆದ್ರೂ ನೀವು ಮಾಡೋ ಖರ್ಚು ಕಡಿಮೆ ಆಗಿದ್ದಕ್ಕೆ ನಿಮಗೆ ಲಾಭ ಅನ್ಸೋದೋ ಹೆಂಗೆ, ಏನು ನಿಮ್ಮ ಅಭಿಪ್ರಾಯ? ಸರ್ ನಾಟಿ ಪಡಿ ಮಾಡಂತ ಹೇಳಿದ್ರಲ್ಲ ಸರ್, ಅದು ನಮ್ಮ ಕಡೆಗೆಲ್ಲ ಒಂದು 10-10 ಸಸಿ ಒಮ್ಮೆಗೆ ನಾಟಿ ಮಾಡಿಬಿಡ್ತಿದ್ವಿ ಸರ್. ನಾವು ಈ ಎಚ್ ಒಪ್ಪ ಸಮೂಹ ಕಡಲಿದ್ದ 1 ಅಥವಾ 2 ಸಸಿಗಳನ್ನ ನಾಟುವುದರಿಂದ ಲೈನಾಗಿ ಬಂದು ಕಾಸಿ ಮೀಟಿಂಗ್ ಮಾಡಿ ಈ ಥರ ಹಚ್ಚಿದ್ರಪ್ಪ ಅಂದರೆ ಇಳುವರಿ ಜಾಸ್ತಿ ಬರುತ್ತೆ, ಗೊಬ್ಬರ ಕೂಡ ಸ್ವಲ್ಪ ಆಗ್ಬೋದು, ಎಣ್ಣೆ ಕೂಡ ಸ್ವಲ್ಪ ಇದು ಮಾಡ್ಬೋದು ಅಂತೇಳಿ ಕೇಸಿ ತೋರಿಸಿದಾಗ ನಾನು ಇವ್ರದ್ದು ನಂಬಿದ್ದಿಲ್ಲ ಸರ್. ನಾನು ರೈತರ ಕೂಟ ಬಂದು ಮೀಟಿಂಗ್ ಮಾಡ್ತಾರೆ ಬಿಡಪ್ಪ ಅವ್ರು ಹೇಳಿ ಹೋಗ್ಬಿಡ್ತಾರೆ ಅಂತಂದು ನಾನು ಒಟ್ಟು ಫಸ್ಟ್ ಟೈಮು 1 ಇಯರ್ ಅವ್ರು ನಂಬೇ ಇದ್ದಿಲ್ಲ. ಮತ್ತು ಹಂಗೆ ಮೀಟಿಂಗ್ ಕರಿತಾ ಇದ್ರಲ್ಲ ಓದ್ತಾಯಿದ್ನ ಸರ್, ಒಂದು ಟೈಮ್ ಬಂದು ಕಾಸಿ ಮಾಡಪ್ಪ ನೀನು ಅಂತಂತಂದರು. ನಂದು 1 ಎಕರೆಯಲ್ಲಿ ಸಪ್ರೇಟ್ 1 ಎಕರೆ ಇದೆ ಸರ್, ಅಲ್ಲಿ ಕರ್ಕೊಂಡೋಗಿ ಕೇಸಿ ಲೈನ್ ಅಚ್ಚರ್ ಬಂದಿದ್ರು ಸರ್, ಅವತ್ತು ಫೋನ್ ಹಚ್ಚಿದ್ದೆ ನಮ್ಮಲ್ಲಿ ಗದ್ದೆಯಲ್ಲಿ ಹಚ್ಚಕ್ಕೆ ಬಂದಿದ್ದಾರೆ ಸರ್ ಅಂತಂದು. ನಮ್ಮ ಊರಿಗೆ ಬಂದರು, ಬಂದು ಕಾಸಿ ಸಮೂಹದ ರೈತರ ಕೂಟಗಳಿದ್ದ ದಾರ ತಗೊಂಬಂದಿದ್ರು ಸರ್. ದಾರ ತಗೊಂಬಂದು ಕಾಸಿ ಹಿಂಗೆ ಹಚ್ಚಿರಮ್ಮ ಇದು ಹಚ್ಚಿ ನೋಡಪ್ಪ ಅಂತ ಹೇಳಿದ್ರು ಸರ್. ನಾನು ಗದ್ದೆ ಹಚ್ಚಕ್ಕೆ ಬಂದವ್ರಿಗೆ ಹೇಳಿದ್ನ ನೋಡ್ರಿ ಇವ್ರು ಯಾವ ಥರ ಸರ್ ಹೇಳ್ತಾರೆ ಅದೇ ಹಚ್ಚಿರಿ ಇದು ಅಂತಂದೇಳಿ ಹಚ್ಚಕ್ಕೆ ಬಂದವ್ರಿಗೆ ಹೇಳಿ ಕಾಸಿ ಅದೇ ಥರ ಲೈನಾಗಿ 1-2 ಎಕರೆ ಹಚ್ಚಿದ್ದೀನಿ ಸರ್. ಹಚ್ಚಿದ್ರಾಗಿಂದ ಭಾಳ ಅತಿ ಹೆಚ್ಚು ನೀರನ್ನು ಹೇಳಿದ್ರು ಸರ್ ಇಷ್ಟೇ ಇಡಬೇಕು ತುಂಬಿಸ್ಬೇಡ ಅಂತ ಹೇಳಿದ್ರು ಸರ್. ನನಗೆ ನೀರು ತುಂಬೋದ್ರಿಂದ ಕೊಳತೆ ಹೋಗಿಬಿಡುತ್ತೆ ಸಸಿ ಹೇಳಿದ್ರು, ಹಂಗಾಗಿ ನೀರು ಕೂಡ ಕಮ್ಮಿ ಮಾಡಿದ್ನೆ. ಮತ್ತು ಗೊಬ್ಬರ 4 ಸತಿ ಹೋಗ್ತಿದ್ವಿ ಸರ್. ನಾವು ಗೊಬ್ಬರ 1 ಎಕರೆಗೆ 4 ಕ್ವಿಂಟಲ್ ಉಗ್ತಿದ್ವಿ, ಈ ಸರಿ ಏನು ಮಾಡಿ ಇವ್ರು ಹೇಳಿದಂಗೆ 3 ಕ್ವಿಂಟಲ್ ಉಗ್ಗಿದ್ನಿ. ಮತ್ತು 3 ಕ್ವಿಂಟಲ್ ಉಗ್ಗೋದ್ರಿಂದ ಗದ್ದೆ ಬರತ್ತಿಗೆ 6 ತಡು ಹಿಡ್ತಿದ್ನಿ ಸರ್. ನಾನು ಗಡ್ಡೆ 6 ತಡು ಹಿಡ್ತಿದ್ನೆ. ಮತ್ತು ಈ ಗದ್ದೆ ಇವ್ರು ಲೈನ್ ಹಚ್ಚಿದ್ದು ಏನಾಯ್ತೇನು ಸರ್, ಅದನ್ನು ತಿಂಗಳಿಗೆ 1 ಸತಿ ಹೊಡಿತಿದ್ನೆ ಸರ್. ಅವಾಗ 15 ದಿನಕ್ಕೆ ಸ್ವಲ್ಪ ಏನೋ ಕಾಣ್ತಿತ್ತು ಅಂದ್ರೆ ಹೋಗಿ ಎಣ್ಣೆ ತರೋದು ಎಣ್ಣೆ ಹೊಡೆಯೋದು ಮಾಡ್ತಿದ್ನೆ. ಇದು ಲೈನ್ ಹಚ್ಚಿದ್ರಿಂದ ಗಾಳಿ ಚೆನ್ನಾಗಿ ಆಡ್ತಂತಂದು ಇವ್ರು ಮಾಹಿತಿ ಎಲ್ಲ ಕೊಟ್ಟಿದ್ರು ಸರ್. ಹಂಗಾಗಿ ದ್ವಾಮಿಗಳು ಕಮ್ಮಿ ಬಿದ್ದವು, ರೋಗಗಳು ಕಮ್ಮಿ ಬಿದ್ದವು. ಅವಾಗ 6 ಸತಿ ಹೊಡೆದಿದ್ನೆ ಸರ್, ಈಗ ಇದ್ರಾಗ 2 ಸತಿ ಕಮ್ಮಿ ಹೊಡೆದಿದ್ದೆ. ಹಂಗಾಗಿ ನನಗೆ ಒಳ್ಳೇದಾಗ. ಇವಾಗ ಈ ಪದ್ಧತಿಯಿಂದ ನಿಮ್ಮ ಈ 4 ಎಕರೆ ಜಮೀನೊಳಗೆ ನೀವು ಮಾಡ್ಲಿಕ್ಕತ್ತೀರಿ, ಆದ್ರೆ ನಿಮ್ಮ ಬಾಜು ಜಮೀನವರು ಈ ಪದ್ಧತಿ ಅನುಸರಿಸ್ತೇ ಅವರು ಮುಂಚಿನಂಗನೇ ಅವರು ಇನ್ನೂ ಎಣ್ಣೆ ಹೊಡ್ಕೋತಾನೆ ಇರ್ತಾರೆ, ಗೊಬ್ಬರ ಸುರುಕೋತಾನೆ ಇರ್ತಾರೆ, ಅದರಿಂದ ನಿಮ್ಗೆ ಏನಾದರೂ ಬಾಧೆ ಆಗಿದ್ದೋನೋ ಹೆಂಗೆ, ಅಥವಾ ಎಲ್ಲರೂ ನಿಮ್ಮ ಊರೊಳಗೆ ನಿಮ್ಮ ಆಜುಬಾಜುದವರು ಈ ಪದ್ಧತಿನೇ ಅಳವಡಿಸ್ಕೊಂಡಿದ್ದಾರೋ ಹೆಂಗೆ? ಸರ್ ಇವಾಗ 2 ವರ್ಷ ನಾವು ರೈತ ಕೂಟದಿಂದ ತಿಳ್ಕೊಂಡಂಗೆ ಮಾಡಕ್ಕೆ ಕುಂಟಿದ್ದೀವಲ್ಲ ಸರ್, ನಮ್ಮ ಊರಲ್ಲಿ ಕೂಡ ಜನ ಬದಲಾಗಿದ್ದಾರೆ. ಬದಲಾಗಿದೆ ಅನ್ನೋದಕ್ಕಿಂತ ನನ್ನ ಹೊಲದ ಪಕ್ಕ ಯಾರೂ ಮಾಡ್ತಾ ಇದ್ದಿಲ್ಲ, ನಾನೊಬ್ಬತ ಮಾಡ್ತಿದ್ದೆ. ಹಂಗಾಗಿ ನಾವು ಹೇಳ್ದಂಗೆ ಇದು ಮಾಡಕ್ಕಂತೂ ಬಗಲ ಒಂದು ವಾಲ ಬಿಟ್ಕಾಸಿ 3ನೇದಾದ ತೊಲಗೂಡನ ಒಂದಿಬ್ಬರು 3 ನಾನು ಹೇಳ್ದಂಗೆ ಮಾಡಕ್ಕೆ ಕುಂತಿದ್ದಾರೆ ಸರ್. ಊರಲ್ಲಿ ಸಮದಾಗ ಬೇರೆ ಬೇರೆ ಕಡೆಗೆ ಹೇಳ್ದಂಗೆ ಇವ್ರು ಹೇಳ್ದಂಗೆ ಮಾಡ್ತಾ ಇದ್ದಾರೆ. ಇವಾಗ ನೀವು ಮಾಡ್ಲಿಕ್ಕತ್ತೀರಿ, ಅದರ ಲಾಭದ ಅನುಭವ ನಿಮ್ಗಾಗ್ಯದ, ಉಳಿದ ರೈತ ಮಿತ್ರರಿಗೂ ನೀವು ಇದನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಿ. ಅವಾಗ ಹೇಳುವಾಗ ಅವ್ರಿಗೆ ಎಷ್ಟೋ ಜನ ರೈತರು ದೊಡ್ಡ ದೊಡ್ಡ ಹಿಡುವಳಿದಾರರು, ಒಂದು 10-20 ಎಕರೆ ಇರೋರು ಸಡನ್ ಆಗಿ 20 ಎಕರೆನೂ ಈ ಬದಲಾವಣೆಗೆ ಅವ್ರು ಒಪ್ಕೊಳ್ಲಿಕ್ಕಿಲ್ಲ, ಅಂಥವ್ರಿಗೆ ನೀವು ಏನು ಹೇಳ್ತೀರಿ? ಒಂದು ಸಣ್ಣ ಕ್ಷೇತ್ರದೊಳಗೆ 1/2 ಎಕರೆ 1 ಎಕರೆ ಇದ್ರೊಳಗಾರೆ ಈ ಥರ ನೀವು ಮಾಡಿ ನೋಡ್ರಿ ಅಂತ ಹೇಳಿದ್ದು ಅದನ್ನೋ ಹೆಂಗೆ ಇದೆ ಸರ್? ನಾ ಆ ಥರ ಹೇಳಿದ್ದು, ನಾನು ಫಸ್ಟ್ ಟೈಮ್ ನಮ್ಮೂರಲ್ಲಿ ಶಂಕರಣ ದೇಸಾಯಿ ಅಂತಿದ್ದಾರೆ, ಅವ್ರದ್ದು 15 ಎಕರೆ ಜಮೀನು ಇದೆ, 15 ಎಕರೆ ಜಮೀನು ಇದೆ ನೋಡ್ರಿ ದಣ್ಣರ ಈ ಥರ ಒಂದು ಸತಿ ಮಾಡ್ರಿ, ನೀವು ಅಷ್ಟು ಮಾಡಿದ್ರೆ ಭಾಳ ಇದಾಗತ್ತೆ ಅಂದ್ರೆ ಬೇಡ್ರಿ, 1/2 ಎಕರೆ ಹಚ್ಚಿರಿ ನಮ್ಮ ಸಲಗನ ಹಚ್ಚಿರಿ ಅಂತೇಳಿ ಕೇಸಿ ಹೋಗಿ ಹಚ್ಚಿದ್ದೀವಿ. ಅವರು ಅದು 1 ಮಡಿ 1/2 ಎಕರೆ ಆಗ್ತಿತ್ತು ಸರ್ ಅದು, ಅದಕ್ಕೆ ನಾವು ಹೇಳಿದ ಥರನ ರೈತ ಕೂಟದ ಇವರು ಕೂಡ ಬಂದಿದ್ರು, ನಾವು ಹೋಗಿ ಹೇಳಿ ಮನವರಿಕೆ ಮಾಡಿ ಅವ್ರಿಗೆ ಹೇಳಿ ಕೇಸಿ 1/2 ಎಕರೆ ಹಚ್ಚಿದ್ದೀವಿ ಸರ್. ಅವಾಗ ಅವ್ರದ್ದು ನೀರು ಕೂಡ ಅತಿ ಕಮ್ಮಿ ಹರಿಸಾರೆ, ಗೊಬ್ಬರ ಕೂಡ ಕಮ್ಮಿ ಉಗ್ಯಾರೆ ಎಲ್ಲ ಗೊಬ್ಬರ, ಆದರೆ ಇಳುವರಿ ಕೂಡ ಚೆನ್ನಾಗಿ ಬಂತು. ಅವಾಗಲಿದ್ದಾನ ಇವ್ರು ಹೇಳ್ದಂಗೆ ಸಹ ಅವ್ರು ಮಾಡಕ್ಕಂತಿದ್ದಾರೆ. ಇದರರ್ಥ ಯಾವುದೇ ರಾಸಾಯನಿಕಗಳ ಬಳಕೆ ಇಲ್ಲದೆ, ಯಾವುದೇ ಕ್ರಿಮಿನಾಶಕಗಳ ಬಳಕೆ ಇಲ್ಲದೆ ಭತ್ತ ಬೆಳಿಬಹುದು, ಆ ಭತ್ತ ಆರೋಗ್ಯಯುತವಾಗಿರ್ತದೆ ಮತ್ತು ಅದಕ್ಕೆ ಒಳ್ಳೆ ಬೆಲೆನೂ ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಈ ಥರ ಬೆಳೆದ ರೈತರು ಅದನ್ನು ಮಾರಾಟಕ್ಕೆ ಇಡ್ತಾರೋ ಅಥವಾ ತಮ್ಮ ಸ್ವಂತಕ್ಕೆ ಬಳಸ್ತಾರೋ ನಿಮ್ಮ ಊರೊಳಗೆ? ಸರ್ ನಮ್ಮೂರಾಗ ಅದನ್ನು ಮಾರಿಬಿಡ್ತಾರೆ ಸರ್. ಯಾಕಂತ ಕೇಳಿದ್ರೆ ಗೊತ್ತಿರಲ್ಲ ಇದು ಒಳ್ಳೆಯ ಇದು ಫಲವತ್ತೈತಿ, ಇದರಲ್ಲಿ ರಾಸಾಯನಿಕ ಇದಿರಲ್ಲ ಏನು ಗೊತ್ತಿರಲ್ಲ ಸರ್, ಇದು ನಾವು ಬೆಳೆದಂಗೆ ಅವರು ಬೆಳೆದಿರ್ತಾರಲ್ಲ ಅಂತಂದು ಆ ಗೊಬ್ಬರನ ಮಾರಿಬಿಡ್ತಾರೆ. ಗೊತ್ತಿದ್ರೆ ಮಾತ್ರ ನನಗೆ ಸರ್ ಹೇಳಿದ್ರು ಈ ಥರ ಇದು ಒಳ್ಳೇದೈತಪ್ಪ, ಇದಕ್ಕೆ ಇದು ಎಣ್ಣೆ ಅಂಶ ಇರಲ್ಲ, ಇದು ಒಳ್ಳೆ ಇದಾಗೈತಿ, ಇದನ್ನ ಮಾರಬೇಡ, ಇದನ್ನ ತಿನ್ನೋಕಿಟ್ಕ, ನೀ ತಿನ್ನೋಕಿಟ್ಕನ್ನಿಲ್ಲಪ್ಪ ಅಂದ್ರೆ ಹೇಳು ನಾವು ತಗೊಂತೀವಿ ಇದನ್ನ ಅಂತ ಹೇಳಿದ್ರು. ಅವಾಗ ನಾನು 1 ಚೀಲ ತಿನ್ನೋಕೆ ಹಂಗೆ ಇಟ್ಟಿದ್ದೀನಿ. ನಿಮ್ಮ ಸ್ವಂತ ಸಲುವಾಗಿ ಇಟ್ಕೊಂಡಿದ್ರಿ. ಆಮೇಲೆ ಈ ಥರ ಬೆಳೆದ ಬೆಳೆಗಳಿಗೆ ಯಾವುದೇ ಬೆಳೆ ಇರಲಿ ಅದು ಅದಕ್ಕೆ ಹೆಚ್ಚಿನ ಹೆಚ್ಚಿನ ಬೆಲೆ ಸಿಗ್ತದೆ ಮಾರುಕಟ್ಟೆಯೊಳಗೆ. ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರ ಆದಂಗೆ ಈ ಥರ ಪದ್ಧತಿಯಲ್ಲಿ, ಈ ಸಾವಯವ ಪದ್ಧತಿಯಲ್ಲಿ ಅತಿಯಾದ ಕ್ರಿಮಿನಾಶಕಗಳ ಬಳಕೆ ಇಲ್ಲದೆ, ಇದು ಗೊಬ್ಬರಗಳ ಬಳಕೆ ಇಲ್ಲದೆ ಬೆಳೆದ ಬೆಳೆಗೆ ಯಾವಾಗಲೂ ಬೇಡಿಕೆ ಇದೆ. ಆ ರೀತಿಯೊಳಗೆ ನಿಮ್ಮ ರೈತ ಒಕ್ಕೂಟದಿಂದ ಈ ಎಲ್ಲ ಆಲೋಚನೆ ಏನಾದರೂ ಇದೆಯಾ, ಹಾಗೆ ಎಲ್ಲರೂ ಒಟ್ಟಿಗೆ ಸೇರಿ ಈ ಥರ ಬೆಳೆದ ಭತ್ತವನ್ನು ಮಾರಾಟ ಮಾಡಬೇಕು ಅನ್ನೋ ಏನಾದರೂ ಆಲೋಚನೆ ನಿಮ್ಮ ರೈತ ಮಿತ್ರರು ಇಟ್ಕೊಂಡಿದ್ದಾರೋ ಹಾಗೆ ನಿಮ್ಮೂರಲ್ಲಿ? ಸರ್, ಆ ಥರ ಇನ್ನು ರೈತರಿಗೆ ಮನವರಿಕೆ ಮಾಡ್ಬೇಕು ಸರ್. ಯಾಕಂತ ಕೇಳಿದ್ರೆ ಒಂದು ಅವರು ಏ ಇದು ಎಲ್ಲ ಈಗ ನಾವು ಒಂದು ಇಬ್ಬರು ಮೂವರು ಮಾಡಿದೀವಪ್ಪ, ಆದ್ರೆ ಇದು ಆಗಲ್ಲ ಸುಮ್ಮನೆ ಅಂತಂದು ರೈತರು ಎಲ್ಲರೂ ಭತ್ತ ಯಾವ ಥರ ಮಾಡ್ತಾರೆ ಆ ಥರ ಮಾರಿಬಿಡ್ತಾರೆ ಸರ್. ಇದನ್ನು ಮುಂದೆ ಇದು ಆಲೋಚನೆ ಮಾಡಿ ಕೇಸಿ ಇವರು ನಮ್ಮ ರೈತ ಕೂಟ ಸಮೂಹದವ್ರ ಇನ್ನೊಂದು ಸ್ವಲ್ಪ ಜಾಗೃತಿಗೊಳಿಸಿ ಕೇಸಿ ಇನ್ನು ಮುಂದೆ ಸರಿಯಾಗಿ ಇದು ಮಾಡಬೇಕಂತ ನಾನು. ಅಂದರೆ ಇದರಲ್ಲಿ ರೈತ ಮಿತ್ರರ ಸಮಸ್ಯೆನೂ ಇರ್ತದೆ, ಯಾಕಂತಂದ್ರೆ ಅದನ್ನು ಕಾಯ್ದಿಟ್ಕೊಳ್ಳಿಕ್ಕೆ ಆಗಂಗಿಲ್ಲ. ಈಗ 10-20 ಎಕರೆ ಜಮೀನೊಳಗೆ ಭತ್ತ ಬೆಳೆದವರು ಆದಷ್ಟು ಮಾರುಕಟ್ಟೆಗೆ ಹೋಗೋದನ್ನೇ ಬಯಸ್ತಾರೆ, ಅದನ್ನು ಎಲ್ಲಿಟ್ಕೋಬೇಕು ಅವರು? ಹೀಗಾಗಿ ನಿಮ್ಮ ಊರೊಳಗೆ ರೈತ ಸಮುದಾಯನೇ ಸೇರಿ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಂಡು ಏನಾದರೂ ಮಾಡಿದರೆ ಒಳ್ಳೆ ಮಾರುಕಟ್ಟೆ ಸಿಗಲಿಕ್ಕೆ ಸಾಧ್ಯತೆ ಇರ್ತದೆ. ಹನುಮಂತ, ಇದ್ರ ಜೊತೆಗೆ ಈಗ ನೀವು ಭತ್ತದ ಬೆಳೆಯನ್ನು ಬೇರೆ ಬೇರೆ ಪದ್ಧತಿಯಲ್ಲಿ ಹೊಸ ರೀತಿಯಲ್ಲಿ ಅಳವಡಿಸ್ಕೊಂಡು ಕ್ರಿಮಿನಾಶಕಗಳ ಬಳಕೆ ಇಲ್ಲದೆ ಬೆಳೀತಾ ಇದ್ದೀರಿ ಅಂತ ಹೇಳಿದಿರಿ. ಇದರ ಜೊತೆಗೆ ಈಗ ಕ್ರಿಮಿನಾಶಕವನ್ನು ನೀವು ಬಳಸೋದಿಲ್ಲ ಸರಿ, ಅಥವಾ ರಾಸಾಯನಿಕ ಗೊಬ್ಬರವನ್ನು ಬಳಸೋದಿಲ್ಲ, ಅದಕ್ಕೆ ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡಿಕೊಂಡಿದ್ದೀರಿ ನೀವು? ಸರ್, ಅದರ ಪರಿಹಾರವಾಗಿ ನಮ್ಮ ರೈತ ಕೂಟ ಸಿಬ್ಬಂದಿಗಳು ನಮಗೆ ಮೀಟಿಂಗ್ ಕರೆದು ಕಾಸಿ ಊರಲ್ಲಿ ತಿಂಗಳ ತಿಂಗಳ ಬರ್ತಾ ಇದ್ರು ಸರ್, ಬಂದು ಕಾಸಿ ಈ ಥರ ಮೀಟಿಂಗ್ ಮಾಡ್ತಾ ಇದ್ರು. ಒಂದು ದಿವಸ ಮೇಡಮ್ ಅವರು ಮತ್ತೆ ರೈತ ಕೂಟ ಪಿ ಜಿ ಅಂತ ಹೇಳಿ ಕೇಸಿ ಅವರು ಬಂದು ಕಾಸಿ ರೇಡಿಯೋ ಕಾರ್ಯಕ್ರಮ ಇಟ್ಟರು ಊರಲ್ಲಿ. ನಾವೆಲ್ಲರೂ ಒಂದು 15 ಜನ ಕೂಡಿದ್ವಿ. ಮೇಡಮ್ ಅವ್ರು ಬಂದು ಕಾಸಿ ಈ ಥರಪ್ಪ ಒಂದು ರೇಡಿಯೋ ಕಾರ್ಯಕ್ರಮ ಐತಿ, ಅದನ್ನ ಕೇಳಬೇಕು, ಅದನ್ನ ಕೇಳಿ ಕೇಸಿ ಆ ಥರ ನೀವು ಇದು ಮಾಡಬೇಕು ಅಂತಂತ ಹೇಳಿ ಮೀಟಿಂಗ್ ಮಾಡಿದರು. ಅದರಲ್ಲಿ ಅಜ್ವಲ ಅಂತಂತೇಳಿ ಒಂದು ವಿಷಯ ಬಂತು. ಆ ವಿಷಯ ಇದು ಏನೈತಪ್ಪ, ಇದು ಅಜ್ವಲ ಹೊಲದಲ್ಲಿ ಬೆಳೆದ್ರಪ್ಪ ಅಂದರೆ ನೀರಿನ ಅಂಶ ಕೂಡ ಹಿಡಿತೆ, ಮತ್ತು ಕಳೆನಾಶಕ ಕೂಡ ಬೀಳೋದಿಲ್ಲ ಇದರಿಂದ, ಮತ್ತು ವೀರ್ಯ ಅಂಶ ಕೂಡ ಇದರಲ್ಲಿರುತ್ತೆ. ಅತಿ ಯಾಕಂತ ಕೇಳೋ, ಅತಿ ಹೆಚ್ಚು ಇದು ಭೂಮಿಗೆ ಆವರಿಕೊಂಡಾಗ ವೀರ್ಯ ಅಂಶ ಕೂಡ ಕೊಡುತ್ತೆ. ಇದನ್ನು ಇದು ಇರೋದ್ರಿಂದ ವೀರ್ಯ ಕೂಡ ಹಾಕೋದು ಬೇಕಾಗಿಲ್ಲ ಅಂತ ಹೇಳಿದ್ರು ಸರ್. ಇದನ್ನು ಕೇಳ್ಕೊಂಡು ನಾನು ಸುಮ್ಮನೆ ಇದ್ದೆ, ನನಗೆ ಅಜ್ವಲ ಅಂದ್ರೆ ಏನು ಅಂತ ನನಗೆ ಗೊತ್ತಿದ್ದಿಲ್ಲ ಸರ್. ನನಗೆ ಅಜ್ವಲ ಒಂದು ದಿವಸ ಪಿ ಜಿ ಅವರು ಬಂದರು, ಬಂದು ಕಸಿ ನಮ್ಮ ಹೊಲ್ದಾಗ ಕರ್ಕೊಂಡು ಹೊಂಟಿದ್ನೆ ಸರ್. ಅದು ಅಜ್ವಲ ಅಂತ ಕೇಳಿದೀವಲ್ಲ ಅವತ್ತು, ಅದು ಎಲ್ಲಿರುತ್ತೆ ಹೆಂಗಿರುತ್ತೆ ಅಂತ ಕೇಳಿದ್ನೆ. ಈ ಥರ ಆಳದಾಗಿರ್ತೈತಿ, ಕರ್ಕೊಂಡೋಗಿ ಪಿ ಜಿ ಅವರು ಈ ಥರ ಇರುತ್ತಂತ ತೋರಿಸಿದ್ರು ಸರ್. ಅದನ್ನೇನು ಮಾಡಿದೆ ನಾನು, ಇದನ್ನ ನೋಡಿಬಿಟ್ಟೆ ಸುಮ್ಮನೆ, ನೋಡಿ ಕೇಸಿ ಇದೇನು ಮಾಡಂದಿ ಅಂತ ಹೇಳಿ ಸುಮ್ಮನೆ ಅದೇ. ಮತ್ತೆ ನಂದು 4 ಎಕರೆ ಗದ್ದೆ 3 ತಲ್ಲಿದೆ ಸರ್, ಅಲ್ಲೇ 1 ತಲ್ಲಿ 2 ಎಕರೆ ಇದೆ, 1 ತಲ್ಲಿ 1.5 ಎಕರೆ ಇದೆ, 1 ತಲ್ಲಿ 1.5 ಎಕರೆ ಇದೆ, ಅದನ್ನೇನು ಮಾಡಿದೆ ಬಂದು ಕಸಿ ಇದನ್ನ ಏನ ಮಾಡಂತಾಡಿ ಅಂತೇಳಿ ಒಂದು ಚೀಲ ತಗೊಂಡು ಒಂದು ಕವರ್ ತಗೊಂಡೆ, ಅದರಲ್ಲಿ ಒಂದು 3-4 ಕೆಜಿನ ಅಜ್ವಲನ್ನ ಅದು ಏನು ಮಾಡಿದೆ ಮ್ಯಾಗ ತೇಲಿತ್ತು, ನೀರಿನ ಮೇಲೆ ತೇಲಿತ್ತು ಅಜ್ವಲ. ಅದನ್ನು ತಗೊಂಡು ಕಸಿ ಶೇಖರಣೆ ಮಾಡ್ಕೊಂಡವು. ನನ್ನ ಹೊಲದಲ್ಲಿ ಉಗಮ್ ತಡಿ ಏನು ಹೇಳ್ಯಾರ ಇದೇನು ಕರೆವೋ ಸುಳ್ಳ ಗೊತ್ತಿಲ್ಲ ನನಗೆ ಅಂತೇಳಿ ಒಕೆಸಿ ಅದನ್ನ ಗದ್ದೆ ತುಂಬ ಹಿಂಗೆ ಅಲ್ಲೋ ಟಲ್ಲಿ ಟಲ್ಲಿಟ್ಟು ಉಗ್ಗಿದ್ನೆ ಸರ್. ಉಗ್ಗಿ ಕಾಸಿ 2 ತಳು 3 ತಳು ನೀರು ಮಾಡಿದ್ನೆ. ನೀರು ಮಾಡ್ಕೊಂಡಾಗ ಅದು ನೀರಿನ ಜೊತೆಗೆ ಹಿಂಗೆ ಆವರಿಸ್ಕೊಂಡ್ಬಿಡ್ತೀವಿ, ಒಂದು ಥರ ರೇಷ್ಮೆ ಥರ ಇದೆ ಸರ್. ಅದು ರೇಷ್ಮೆ ಥರ ಹಿಂಗೆ ಆವರಿಸ್ಕೊಂಡಾಗ ಫಸ್ಟ್ ಟೈಮ್ ಒಂದು ಸರಿ ಕಳೆ ತೆಗಿಸಿದ್ನೆ ಸರ್. ಆಮ್ಯಾಕೆ ಕಳೆವೇನೇ ಬಿಡಲಿಲ್ಲ ಸರ್. ಯಾಕಂತ ಕೇಳೋದು ಅಜ್ವಲ್ ಅದು ಒಂದು ರೇಷ್ಮೆ ಥರ ಹಿಂಗೆ ಆವರಿಸ್ಕೊಂಡ್ಬಿಟ್ಟತಿ, ಕಳೆವೇನೇ ಬಿಡ್ದಿಲ್ಲ, ಇದೇನೋ ಅಂತಂದು ಮತ್ತೆ ಫೋನ್ ಹಚ್ಚಿದ್ದೆ ಪಿ ಜಿ ಹಿಂಗೆ ಅದು ಹೇಳಿದ್ದಲ್ಲಪ್ಪ ಹಾಕಿದ್ದೀನಿ ಬಾ ಅದು ನೋಡು ನನ್ನ ಹೊಲದ ತುಂಬ ಆವರಿಸ್ಕೊಂಡ್ಬಿಟ್ಟತಿ ಅಂತಂದು ಬಂದು ಕಸಿ ಹೇಳಿದ್ನಲ್ಲ ಇದೇ ಥರ ಇದು ಅಜ್ವಲ ಇದು ಅವಾಗ ಹೇಳಿದ್ವಲ್ಲ ಇದು ಈ ಥರ ಆಗುತ್ತೆ ನೋಡು, ಇದನ್ನು ನೀವು ಸತು ಕೂಡ ಉಗ್ಗೋದು ಬೇಕಾಗಿಲ್ಲ ಇದಕ್ಕೆ ಅಂತಂದು. ನಾನು ಎಕರೆಗೆ 4 ಕ್ವಿಂಟಲ್ ಉಗ್ತಿದ್ನೆ ಸರ್, 4 ಕ್ವಿಂಟಲ್ ಉಗ್ತಿದ್ನೆ. ಈ ಸರಿ ಅದನ್ನ ಹಾಕಿದಾಗ ಏನು ಮಾಡಿದ್ನೆ ಸರ್, 4 ಕ್ವಿಂಟಲ್ ಬದಲು 2.5 ಕ್ವಿಂಟಲ್ ಹಾಕಿದ್ನಿ. 2.5 ಕ್ವಿಂಟಲ್ ಹಾಕಿದಿ, ಒಂದು ಬೇವಿನ ಹಿಂಡಿ ಕೊಟ್ರಿ 25 ಕೆಜಿ. ಇದನ್ನ ನೋಡಪ್ಪ 2 ಸತಿ ಉಗ್ಗಿಬಿಡು ಆ ಗೊಬ್ಬರದಾಗ, 2 ಸತಿ ಉಗ್ಗಿಬಿಡು ಅಂತಂದು. ಆ ಗೊಬ್ಬರ ನಾನು ವೀರ್ಯನ ಆಗ್ಬಿಟ್ಟು ಹಚ್ಚಗೆ ಬಂದುಬಿಟ್ಟೆ ಸರ್, ಅದು ಆವರಿಸ್ಕೊಂಡಾಗ ಹಚ್ಚಗೆ ಬಂದುಬಿಟ್ಟತಿ. ವೀರ್ಯ ಅದಕ್ಕೆ ಹಾಕೋದು ಸರ್, ವೀರ್ಯ ಹಾಕ್ಬೇಡ ಅಂತ ಹೇಳಿದ್ರೆ ಇದಕ್ಕಂತಂದು ವೀರ್ಯ ಬಳಸಲಿಲ್ಲ ಸರ್. ಫಸ್ಟ್ ಟೈಮು ಒಂದುವರೆ ಚೀಲ ಕಾಂಪ್ಲೆಕ್ಸ್ ಹಾಕಿದ್ನೆ ಸರ್, ಒಂದು 15 ಕೆಜಿ ಬೇವಿನ ಹಿಂಡಿ ಹಾಕಿದ್ನೆ, 2 ತಳು 3 ತಳು ಉಗ್ಗಿದ್ನೆ ಸರ್. ನಮ್ಮಲ್ಲಿ ಏನು ಮಾಡ್ತಾರೆ ಗೊಬ್ಬರ 4 ತಳು ಉಗ್ತಾರೆ, ನಾನು 3 ತಳು ಉಗ್ಗಿದ್ನೆ. ಮತ್ತೆ ಕಳೆ ಕೊಟ್ಟು ಫಸ್ಟ್ ಟೈಮ್ ತೆಗಿಸಿದ್ದಷ್ಟೇ ಸರ್, ಒಟ್ಟು ಕಳೆವನ್ನು ತೆಗಿಸಿಲ್ಲ. ಹಂಗಾಗಿ ಅವಾಗ ಮತ್ತೆ ಹಿಂಗಾಗ್ಬಿಡ್ತಲ್ಲ ಅಂತಂದು ನಾನು ಊರಾಗೆಲ್ಲ ಹೇಳಿದ್ನೆ, ಏ ಹಿಂಗಾಗ್ಬಿಟ್ಟೈತಿ ನನ್ನ ಹೊಲ್ದಾಗ ಅಂತಂದು. ಮತ್ತೆ ನನ್ನ ಫ್ರೆಂಡಿಂಗ್ ಕರ್ಕೊಂಬಂದು ಕಸಿ ಅದನ್ನ ಅಜ್ವಲ್ ಅಂತ ತೋರಿಸಿ ಒಂದು 4-5 ಜನಕ್ಕೆ ತೋರಿಸಿದ್ದೀನಿ. ತೋರಿಸ್ಕೇಸಿ ಮತ್ತೆ ಪಿ ಜಿ ಒಂದು ದಿವಸ ಬಂದು ಏ ಹಿಂಗಿಂಗೆ ಆಗೈತಿ ಹನುಮಂತನ ಹೊಲ್ದಾಗ ಮೀಟಿಂಗ್ನಾಗ ಹೇಳಿದ್ನಿ ಸರ್.